ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗಕ್ಕೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಕೃಷಿ ಅನುಭವಗಳು ಈ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲವಿ ಗ್ರಾಮದ ಜವಳಿ ಕೊಟ್ರಪ್ಪ ಅವರೊಂದಿಗೆ ಸಂದರ್ಶನ, ನಂತರ ರೈತರಿಗೆ ಸಲಹೆ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. PMKSY ಸೂಕ್ಷ್ಮ ನೀರಾವರಿ ಘಟಕ ಸಹಾಯಧನ ಕೇಂದ್ರ ಪುರಸ್ಕೃತ PMRKVY PDMC ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮವನ್ನು ಹೊಸಪೇಟೆ ತಾಲೂಕಿನಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸುವ ಸಲುವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಸದರಿ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದಡಿ ವಿತರಿಸಲಾಗುತ್ತದೆ. ಮಾರ್ಗಸೂಚಿಗಳು ನೀರಿನ ಮೂಲವನ್ನು ಹೊಂದಿರುವ ರೈತರು ಮತ್ತು ಸೂಕ್ಷ್ಮ ನೀರಾವರಿ ಘಟಕಗಳಿಗೆ ಸಹಾಯಧನ ಪಡೆಯಲು ಅರ್ಜಿ ಸಲ್ಲಿಸಬಹುದಾಗಿದೆ. ಎಲ್ಲ ವರ್ಗದ ರೈತರಿಗೆ ತುಂತುರು ನೀರಾವರಿಗೆ ಸಂಬಂಧಿಸಿದಂತೆ ಗರಿಷ್ಠ 2 ಹೆಕ್ಟೇರ್ ಪ್ರದೇಶದವರೆಗೆ 90% ಸರ್ಕಾರಿ ಸಹಾಯಧನ ನೀಡಲು ಅವಕಾಶವಿರುತ್ತದೆ. ಸರ್ಕಾರದಿಂದ ಅನುಮೋದನೆಗೊಂಡಿರುವ ಸಂಸ್ಥೆಗಳಿಂದ ಪಡೆದಂತಹ ನೀರಾವರಿ ಘಟಕಗಳು ಮಾತ್ರ ಸಹಾಯಧನ ಪಡೆಯಲು ಅರ್ಹವಾಗಿರುತ್ತದೆ. ಸೂಕ್ಷ್ಮ ನೀರಾವರಿ ಸವಲತ್ತನ್ನು ಪಡೆಯಲು ರೈತರು ನಿಗದಿತ ನಮೂನೆಯಲ್ಲಿ ವೈಯಕ್ತಿಕ ವಿವರ, ಮೊಬೈಲ್ ಸಂಖ್ಯೆ, ಪಹಣಿ ಹಿಡುವಳಿ ಪತ್ರ, ಚೆಕ್ಕುಬಂದಿ, ನೀರಿನ ಮೂಲದ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ, ಭಾವಚಿತ್ರ, ಬ್ಯಾಂಕ್ ಖಾತೆ ವಿವರಗಳು, ಜಾತಿ ಪ್ರಮಾಣ ಪತ್ರ ಹಾಗೂ 100 ರೂಪಾಯಿಯ ಛಾಪಾ ಕಾಗದದ ಮೇಲೆ ಮುಚ್ಚಳಿಕೆ ಪತ್ರದೊಂದಿಗೆ ರೈತ ಸಂಪರ್ಕ ಕೇಂದ್ರದ ಮುಖ್ಯಸ್ಥರಿಗೆ ಸಲ್ಲಿಸುವುದು. ಹೆಚ್ಚಿನ ವಿವರಗಳಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಕಮಲಾಪುರ, ಮರಿಯಮ್ಮನಹಳ್ಳಿ ಮತ್ತು ಹೊಸಪೇಟೆಯಲ್ಲಿ ವಿಚಾರಿಸಿ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಪಡೆಯಬಹುದು. ಪಿಎಂಕೆಎಸ್ವೈ ಪಿಡಿಎಂಸಿ ಕಾರ್ಯಕ್ರಮದಲ್ಲಿ ಪಿವಿಸಿ ಪೈಪುಗಳಿಗೆ ಸಹಾಯಧನ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಕಾರ್ಯಕ್ರಮದಲ್ಲಿ ವಾಟರ್ ಅಪ್ಲಿಕೇಶನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಚಟುವಟಿಕೆಗಳಡಿ 50%ರ ಸರ್ಕಾರ ಸಹಾಯಧನದಲ್ಲಿ ಪಿವಿಸಿ ಪೈಪುಗಳನ್ನು ವಿತರಿಸಬಹುದಾಗಿದೆ. ಹೊಸಪೇಟೆ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪಿವಿಸಿ ಪೈಪು ಸುತ್ತಳತೆ 2.5 ಇಂಚು ಮತ್ತು 3 ಇಂಚು ಲಭ್ಯವಿರುತ್ತದೆ. ಸಹಾಯಧನವನ್ನು ಪಡೆಯಲು ರೈತರು ನಿಗದಿತ ನಮೂನೆಯಲ್ಲಿ ವೈಯಕ್ತಿಕ ವಿವರ, ಮೊಬೈಲ್ ಸಂಖ್ಯೆ, ಹಿಡುವಳಿ ಮತ್ತು ಪಹಣಿ ಪತ್ರ, ಚೆಕ್ಕುಬಂದಿ, ಜಾತಿ ಪ್ರಮಾಣ ಪತ್ರ ಹಾಗೂ 100 ರೂಪಾಯಿ ಛಾಪಾ ಕಾಗದದ ಮೇಲೆ ಮುಚ್ಚಳಿಕೆಯೊಂದಿಗೆ ರೈತ ಸಂಪರ್ಕ ಕೇಂದ್ರ ಮುಖ್ಯಸ್ಥರಿಗೆ ಸಲ್ಲಿಸುವುದು. ಕಾರಣ, ಆಸಕ್ತ ರೈತರು ಸಮೀಪದ ಕಮಲಾಪುರ, ಮರಿಯಮ್ಮನಹಳ್ಳಿ, ಹೊಸಪೇಟೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಸಹಾಯಧನ ಪಡೆಯಬಹುದಾಗಿದೆ. ಪ್ರಕಟಣೆ ಕೇಳಿದ್ರಲ್ಲ, ಈಗ ಕೃಷಿ ಅನುಭವಗಳು. ಈ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲವಿ ಗ್ರಾಮದ ಜವಳಿ ಕೊಟ್ರಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ರೈತರಾಗಿರ್ತಕ್ಕಂತಹ ಜವಳಿ ಕೊಟ್ರಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಜವಳಿ ಕೊಟ್ರಪ್ಪರೇ. ಕೊಟ್ರಪ್ಪರೇ, ಈ ಜವಳಿ ಅಂದ್ರೆ ಏನು? ಅದು ಬಟ್ಟೆ ವ್ಯಾಪಾರ ಮಾಡ್ತಾರೆ. ನೀವು ಮಾಡ್ತಾ ಇದ್ರ? ಮಾಡ್ತಾ ಇದ್ರು ಅಂತ ನಿಮಗೆ ನೆನಪಿಲ್ಲ? ಸೆಂತಿ ಹಾಕ್ತದೆ. ನೀವು ನೋಡಿದ್ರ? ನಿಮ್ಮ ಪೂರ್ವಿಕರು ಈ ಜವಳಿ ವ್ಯಾಪಾರ ಮಾಡಿ ಅಡ್ಡೆಸರು ಮಾತ್ರ ಉಳ್ಕೊಂಡಿದ್ದಾರೆ. ಈಗ ಕೊಟ್ರಪ್ಪರು ರೈತರು, ಎಷ್ಟು ಎಕರೆ ಭೂಮಿ ಇದೆ ನಿಮ್ಗೆ? ಆರು ಎಕರೆ. ಏನೇನ್ ಬೆಳಿತೀರಿ? ನಾವು ಸೂರ್ಯಕಾಂತಿ, ಮೆಕ್ಕೆಜೋಳ, ಉಳ್ಳಾಗಡ್ಡಿ, ಹತ್ತಿ, ಭತ್ತ ಎಲ್ಲ ಬೆಳಿತೀವಿ. ಈಗ ನಿಮ್ಮ ಭೂಮಿಯ ಮಣ್ಣು ಯಾವ ತರದ್ದು? ಕೆಂಗ್ಲು ಅಂತಾರ. ಈಗ ನೀವು ಬೆಳೆಯುವ ಬೆಳೆಗಳಿಗೆ ಸೂಕ್ತವಾಗಿದೆ ಮಣ್ಣಿನ ಗುಣ? ಕೆಂಪಿದೆ. ಫಲವತ್ತಾದ ಮಣ್ಣು ಹೌದಾ? ಈಗ ನಿಮ್ಮ ಕೃಷಿಯಲ್ಲಿ ಮುಖ್ಯವಾಗಿ ನಿಮ್ಗೆ ಲಾಭದಾಯಕವಾಗಿರ್ತಕ್ಕಂಥ ಬೆಳೆ ಅಂದ್ರೆ ಯಾವ್ದು? ಮೆಕ್ಕೆಜೋಳ ಹೆಚ್ಚು ಲಾಭ ಕೊಡುತ್ತದೆ. ಈಗ ಮೆಕ್ಕೆಜೋಳ ಎಷ್ಟು, 4 ಎಕರೆ ಬೆಳಿತಾರೆ? 3 ಎಕರೆ ಆಗ್ತೀವಿ ಸರ್. 2 ಎಕರೆ ಸೂರ್ಯಕಾಂತಿ ಭತ್ತ ಆಗ್ತೀವಿ ಸರ್. ಒಟ್ಟು ಭೂಮಿ ಇರೋದು ನಿಮಗೆ 4 ಎಕರೆಯಲ್ಲಿ, 3 ಎಕರೆಯಲ್ಲಿ ಸೂರ್ಯಕಾಂತಿ ಹಾಕೊಳ್ತೀರಾ? ಇನ್ನು 1 ಎಕರೆಯಲ್ಲಿ ಭತ್ತ ಮಾಡ್ಕೊಳ್ತಾರೆ. ಹಿಂಗೆ ಈಗ ನೀರಿನ ಸೋರ್ಸ್ ಏನು ನಿಮಗೆ ಮೂಲ? ಪಂಪ್ ಸೆಟ್ ಇದೆ ನಿಮಗೆ. ಅದನ್ನ ಬಿಟ್ಟರೆ ಕೆರೆ, ಹಳ್ಳ, ಡ್ಯಾಮ್ ನಿಮ್ಗೆ ಈಗ ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಇಲ್ಲ ನಿಮ್ಗೆ? ಈಗ ಒಂದ್ 2 ವರ್ಷದಿಂದ ನೀರಿನ ಈಗ ಮುಖ್ಯವಾಗಿ ನೀವು ಬೆಳೆಯೋದು ಮೆಕ್ಕೆಜೋಳನೇ. ಮೆಕ್ಕೆಜೋಳದಲ್ಲಿ ಏನೇನ್ ಸಮಸ್ಯೆಗಳು ನೀವು ಎದುರಿಸ್ತೀರಿ? ಯಾವ್ದಕ್ಕೋಸ್ಕರ ಆಗ್ತೀರಿ? ಸುಳಿಯಲ್ಲಿ ಹುಳುಗಳು ಬೀಳ್ತಾವೆ. ಸುಳಿ ಕೆತ್ತಪ್ಪ ಹುಳ ಬರ್ತಾವ. ಇದು ಹುಳ ಬಿದ್ದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ? ಚಿಕ್ಕ ಚಿಕ್ಕ ಆಗಿರ್ತದೆ. ಓಹೋ. ಅಂದ್ರೆ ಬೇರೆ ಗಿಡಗಳಿಗೆ ಹರಡೋದಕ್ಕಿಂತ ಮುಂಚೆನೆ ಕೆಲಸ ಮಾಡ್ತೀವಿ ನೀವು? ಅಂದ್ರೆ ಇದನ್ನ ಗಮನಿಸ್ತಾ ಇರ್ತೀರಿ ನೀವು? 3 ಎಕರೆಗೆ ಇದನ್ನ ಹಾಕೋದಕ್ಕೆ ನಿಮ್ಮ ಕುಟುಂಬದವ್ರು ಅಷ್ಟೇ ಸಾಕಾಗ್ತದ? ನೀವು ಎಲ್ಲರೂ ಬೇರೆ ಕೂಲಿಗಳನ್ನು? ಇದು ಯಾವ ಹಂತದಲ್ಲಿ ಹಾಕೋದು ಸೂಕ್ತ? ಸಸಿ ಎಷ್ಟು ಎತ್ತರ ಇದ್ದಾಗ ಹಾಕ್ತೀರಿ ಅಂತ? ಒಂದ್ಸಲ ಹಾಕಿದ್ರೆ ಸಾಕ? ಮತ್ತೆ ಇಷ್ಟಲ್ದೆ ಬೇರೆ ಏನ್ ಸಮಸ್ಯೆ ಬರಲ್ಲ? ಮೆಕ್ಕೆಜೋಳಕ್ಕೆ ಒಳ್ಳೆಯ ಬೆಳೆ ಬರಬೇಕು, ಇಳುವರಿ ಚೆನ್ನಾಗಿ ಬರಬೇಕು ಅಂದ್ರೆ ನಿಮ್ಮ ಭೂಮಿಗೆ ಯಾವ ರೀತಿಯ ಗೊಬ್ಬರಗಳನ್ನ ಕೊಡ್ತೀರಿ? ಸಗಣಿ ಗೊಬ್ಬರ ಹಾಕ್ತೀವಿ. ಸಗಣಿ ಗೊಬ್ಬರ ಹಾಕಿದ್ನಪ್ಪ ಅಂದ್ರೆ ಮುಂದೆ 2-3 ವರ್ಷ ನಮಗೆ ಒಳ್ಳೆ ಫಲವತ್ತಾಗಿ ಬರ್ತದೆ ಸರ್. ಅದು ಬೆಳಕ್ಕೆ ಸರ್ ಸಗಣಿ ಗೊಬ್ಬರ ಹಾಕಿರ್ತಾರ ಸರ್. ಸಗಣಿ ಗೊಬ್ಬರ ಹಾಕಿ ಭೂಮಿ ಬಿದಕ್ಲಾಕತ್ ಸರ್. ಸ್ವಲ್ಪ ಮೈ ಸತ್ವ ಇರ್ತದೆ ಸರ್. ಎಷ್ಟು ಹಾಕ್ತೀರಿ 3 ಎಕರೆಗೆ ನಿಮಗೆ ಸಗಣಿ ಗೊಬ್ಬರ ಎಷ್ಟು? ಸಗಣಿ ಗೊಬ್ಬರ ನಾವು ಈಗ ನೀರಾವರಿ ಇದ್ನಪ್ಪ ಅಂದ್ರೆ ಎಕರೆಗೆ 10 ಬಂಡಿ ಕಟ್ತೀವಿ ಸರ್. 10-12. ಈಗ ಎಲ್ಲ ಬಂಡಿಗಳಿಲ್ಲ ಸರ್. ಈಗ ಟ್ರ್ಯಾಕ್ಟರ್ 4-5 ಟ್ರ್ಯಾಕ್ಟರ್ ಕಟ್ತೀವಿ. 4-5 ಟ್ರ್ಯಾಕ್ಟರ್ ಬೇಕು ಪ್ರತಿ ವರ್ಷ ಹಾಕ್ತೀರಿ? ಇಲ್ಲ ಸರ್, 1 ವರ್ಷ ಹಾಕಿದ್ರೆ ಮತ್ತೆ 1 ಎಕರೆ ಬಿಟ್ಟು ಮತ್ತೆ ಇನ್ನೊಂದು 1 ಎಕರೆ ಹಾಕ್ತೀವಿ ಸರ್. ಹಂಗೆ ಗೊಬ್ಬರ ಎಷ್ಟು ಕಲಿತಾ ಎಷ್ಟು ವರ್ಷ ಒಟ್ಟು ಗೊಬ್ಬರ ಹಾಕಿ ಅಂತ ಹೋಗಿ ಸರ್. ಈಗ ಗೊಬ್ಬರ ಕಲಿಯೋದಂದ್ರೆ ನಿಮ್ಮ ದನಕರಗಳಿಂದ ಏನ್ ಸಿಗ್ತದ ಅಷ್ಟೇನಾ, ಬೇರೆ ಖರೀದಿ ಮಾಡಿ? ಅಷ್ಟ ಸರ್, ಅಷ್ಟ ಸರ್. ಎಷ್ಟು ದನಕರಗಳಿದಾವೆ? 1 ಆರದ ಸರ್. ಅಂದ್ರೆ ಪ್ರತಿ ವರ್ಷ ಒಂದು 4-5 ಟ್ರ್ಯಾಕ್ಟರ್ ಸಿಗ್ತದೆ ಸರ್. ಅಷ್ಟು ಮಿನಿಮಮ್ ಸಿಗ್ತದೆ. ಈಗ ತಿಪ್ಪೆ ಗೊಬ್ಬರ ಪ್ರತಿ ವರ್ಷ ನಿಮ್ಗೆ ಒಂದ್ 4-5 ಟ್ರ್ಯಾಕ್ಟರ್ ಸಿಗ್ತದೆ, ಅದನ್ನ ಭೂಮಿಗೆ ಯಾವ ಹಂತದಲ್ಲಿ ಹಾಕ್ತೀರಿ, ಹೇಗೆ ಹಾಕ್ತೀರಿ? ಬ್ಯಾಸಿಗೆ ಆಗಿರ್ತದ ಸರ್. ರಂಟಿ ಹೊಡೆದು ಅದನ್ನ ಹೇರ್ತೀವಿ ಸರ್. ಮಳಿ ಮುಂಗಾರಿ ಐಟಮ್ ಅವಾಗ ಮಳೆ ಬಂದ ಕೂಡಲೇ ಅದನ್ನ ಹಾಕಿರ್ತೀವಿ ಅಥವಾ ಹೊಲಕ್ಕೆ. ಅದನ್ನ ಉಗ್ಗಿ ಮತ್ತೆ ಎಲ್ಲ ಮತ್ತೆ ಹೊಲಗಳೆಲ್ಲ ಮಾಗಿ ಮಾಡ್ತೀವಿ. ಮತ್ತೊಂದ್ಸಲ ಅದ್ರಾಗ ಮಾಗಿ ಮಾಡಿ ಕೈಬಿಟ್ಟು ಮಳೆ ಬಂದಿದ್ರೆ ಮತ್ತೊಂದ್ಸಲ ಹೊಲ ಉಳುಮೆ ಮಾಡಿ ಮಾಗಿ ಉಳುಮೆ ಮೊದಲು ಮಾಡ್ಕೊತೀವಿ. ಆಮೇಲೆ ಮತ್ತೆ ಆ ಗೊಬ್ಬರದ ಬೀಜದೆಲ್ಲ ಉಟ್ಬಿಡ್ತದೆ ಸರ್. ಅವಾಗ ಮತ್ತೆ ನಾವು ಮತ್ತೊಂದ್ಸಲ ಬಾಗಿ ಮಾಡಿ ಮತ್ತೆ ಹಾಕ್ತೀವಿ ಸರ್. ಗೊಬ್ಬರದಲ್ಲಿ ಬೇರೆ ಬೇರೆ ಬೀಜಗಳೆಲ್ಲ ಕಳೆ ಉಟ್ಕೊಳ್ಬಿಟ್ಟು ಇದಾದ್ಮೇಲೆ ಮತ್ತೆ ಏನು ಯಾವ ರೀತಿ ಆರೈಕೆ ಮಾಡ್ತೀರಿ ಭೂಮಿಗೆ? ಅಷ್ಟೇ ಸರ್, ಮತ್ತೆ ಆಮೇಲೆ ಬೈರೆ ತಕೊಂಡು ಮತ್ತೆ ಬಾಗಿ ಮಾಡಿ ಕೈ ಬಿಡ್ತೀವಿ ಸರ್. ಹಂಗೆ ಈಗ ಮೆಕ್ಕೆಜೋಳ ಎಷ್ಟು ತಿಂಗಳ ಅವಧಿ ಬೆಳೆ? ಮೂರ್ ತಿಂಗಳು ಬರ್ತದೆ. ಮೂರ್ ತಿಂಗಳಲ್ಲಿ ಎಲ್ಲ ಕಟಾವ್ ಆಗ್ಬಿಡ್ತದೆ. ನೀವು ಬೆಳೆಯುವಂತ ಮೆಕ್ಕೆಜೋಳಕ್ಕೆ ಮಾರುಕಟ್ಟೆ ಹತ್ತಿರದಲ್ಲಿದೆಯಾ ಅಥವಾ ಹೇಗೆ? ಎಪಿಎಂಸಿ ಕೊಡ್ತಾರೆ? ಎಪಿಎಂಸಿ ಕೊಡ್ತೀವಿ ಸರ್, ಇಲ್ಲೇ ಬಂದು ಖರೀದಿ ಮಾಡ್ಕೊಂಡು ಎಲ್ಲಿ 2 ರೂಪಾಯಿ ಸಿಗತ್ತೆ ಅಲ್ಲಿ ಕೊಟ್ಬಿಡ್ತೀವಿ ಅವ್ರಿಗೆ ಅನ್ನಂಗಿಲ್ಲ. ಎಪಿಎಂಸಿ ಅಲ್ಲಿ ಬೆಲೆ ಚೆನ್ನಾಗಿ ಸಿಗುತ್ತೆ ಅಂತ. ಎಪಿಎಂಸಿ ಯಾರು ಹೊಡಿತಾರೆ ಸರ್ ಈಗ ಎಲ್ಲ ಹೊರಗಡೆ ಎಲ್ಲಿಗೆ ಬರ್ತಾರೆ ಖರೀದಿ? ಅಂದ್ರೆ ನಿಮ್ಮ ಭಾಗದಲ್ಲಿ ತುಂಬಾ ಜನ ಮೆಕ್ಕೆಜೋಳ ಬೆಳೀತಾ ಇದ್ರೆ ಒಂದೇ ಕಡೆ ಬಂದು ಲೋಡ್ ಮಾಡ್ತಾರೆ. ಇಲ್ಲಿ ಬಂದಾಗನೇ ಜಾಸ್ತಿ ಸಿಗುತ್ತೆ ನಿಮಗೆ? ಎಲ್ಲ ಒಂದಾಕ ಸಹ ಈಗ ಹಾಕೊಂಡಾಗ ಬಾಡಿಗೆ ಉಳಿತದ ಅನ್ನೋದು ಮತ್ತೆ ಕೊಟ್ಬಿಡೋದು. ಮೆಕ್ಕೆಜೋಳ ಅಲ್ಲದೆ ನೀವು ಸೂರ್ಯಕಾಂತಿನೂ ಬೆಳೀತಾ ಇದ್ರಿ ಅಂತ ಹೇಳಿದ್ರಿ. ಸೂರ್ಯಕಾಂತಿಯಲ್ಲಿ ತಳಿಗಳು ಇದಾವ ಅಥವಾ ಹೇಗೆ? 17 ನಂಬರ್ ಸರ್, ಅದ ಜಾಸ್ತಿ ಸರ್ ನಾಕನ್ನು, ಅದು ಸ್ವಲ್ಪ ಇಳುವರಿ ಜಾಸ್ತಿ ಬರ್ತದೆ. ಅದನ್ನೇ ನೀವು ಜಾಸ್ತಿ ಬೆಳೆಸ್ತೀರಿ? ಸೂರ್ಯಕಾಂತಿಯಲ್ಲಿ ಏನ್ ಸಮಸ್ಯೆಗಳು? ಅದು ಸೂರ್ಯಕಾಂತಿ ನೋಡ್ಸಾ ರೋಹಿಣಿ ಮಳಿಗೆ ಹಾಕ್ಬೇಕು ಸರ್. ಅದಕ್ಕೆ ಹಾಕಿದ್ರೆ ಹುಳ ಉಪ್ಪಡಿ ಏನು ಬೆಳೆದ ಸರ್, ರೋಹಿಣಿ ಮಳಿ ತಪ್ಪಿ 4 ದಿನ ಲೇಟ್ ಆಗಿ ಬಿಟ್ಟಿದ್ನಾರ ಹೂವು ಆಗಿರ್ತದ ಸರ್, ಅವಾಗ ಮಳೆ ಹೊಡಿತಪ್ಪ ಎಲ್ಲ ಸುಮ್ಕೆಲ್ಲ ತೊಳ್ದಪ್ಪ ಸರ್. ಓಹೋ, ಅದು ಒಂದು ನಿಗದಿತ ಕಾಲಘಟ್ಟ ಸುತ್ತಲಿಗೆ ಕಾಳಾಗಲ್ಲ ಸರ್, ಅಲ್ಲಿಂದ ಕಾಳಾಗಿರ್ತದೆ. ರೋಹಿಣಿ ಮಳೆಗೆ ಹಾಕಿದ್ರೆ ಸೂಕ್ತ, ಬೇರೆ ಟೈಮಲ್ಲಿ ಹಾಕಿದ್ರೆ ಬರ್ತಾ ಬರ್ತಾ ಮಳೆ ಚಿಕ್ಕ ಪುಷಿ ಮಳೆಗೆ ಹಾಕ್ತೀವಿ ಸರ್, ಹತ್ತಿರ ಮಳೆಗೆ ಅದು ಎಳೆನಾಡ್ಬಿಡ್ತಾರೆ ಸರ್. ಅಲ್ಲಿ ಅವಾಗ ಚೆನ್ನಾಗಿ ಸೂರ್ಯಕಾಂತಿಗೆ ಅಂದ್ರೆ ನೀವು ಇದನ್ನ ಎಲ್ಲಿ ಮಾರಾಟ ಮಾಡ್ತೀರಿ? ಇಲ್ಲಿ ಹತ್ತಿರದಲ್ಲಿ ಆಯಿಲ್ ಮಿಲ್ಗಳು ಇದಾವ ಹೇಗೆ? ಸೂರ್ಯಕಾಂತಿ ಎಣ್ಣೆ ತೆಗೆಯುತ್ತಾರೆ ಅಲ್ಲಿ, ಅವ್ರು ಖರೀದಿ ಮಾಡ್ತಾರ ಇಲ್ಲಿಗೆ ಬರ್ತಾರ? ನೀವೇ ತಗೊಂಡು ಎಷ್ಟು ಇಳುವರಿ ಬರುತ್ತೆ ಅದನ್ನ ನಾವು ಫಾಲೋ ಅಪ್ ಮಾಡ್ದಂಗೆ ಸರ್. ಅಲ್ಲ ನಿಮ್ಗೆ ಅಂದಾಜು ರೆಗ್ಯುಲರ್ ಆಗಿ ಸಾಮಾನ್ಯವಾಗಿ ಇಷ್ಟು ಬರುತ್ತೆ ಅಂತ? 15 ಕ್ವಿಂಟಲ್ ಬರ್ತದೆ 3 ಎಕರೆಗೆ. ಬೆಲೆ ಏನಿದೆ ಅವಾಗ ಮತ್ತೆ ಕಮ್ಮಿ ಇತ್ತಲ್ಲ ಸರ್, ಈಗ ಸ್ವಲ್ಪ ಈ ವರ್ಷ ಹೆಂಗ ಕತೆ ಅಲ್ಲ. ನೀವು ತೆಗೆದುಕೊಂಡು ರೂಪಾಯಿ ಕ್ವಿಂಟಲ್ಗೆ 1600 ರೂಪಾಯಿ ಅಂತ ಇಟ್ಕೊಳ್ಳಿ, ಎಷ್ಟು ಕ್ವಿಂಟಲ್ ಸಿಗುತ್ತೆ ಅಂದ್ರೆ ನೀವು ನೀರಾವರಿ ಇದ್ರೆ 15 ಕ್ವಿಂಟಲ್ ಬರ್ತದೆ ಸರ್. ಬೋರ್ವಾಲ್ ಆದ್ನಪ್ಪ ಅಂದ್ರೆ 12 ಕ್ವಿಂಟಲ್ ಬರ್ತಾವ ಸರ್. ಬೋರ್ವಾಲನೇ ಬೇರೆ ನೀರಾವರಿನೇ ಬೇರೆ. ಒಂದು 25,000 ಸಿಗುತ್ತೆ ಖರ್ಚು ಐತಲ್ ಸರ್, ಆಳು ಓಳು ಗೊಬ್ಬರ ಗೂಡಿ. ಅಲ್ಲ ಒಂದು ಎಕರೆಗೆ 16 ಕ್ವಿಂಟಲ್ ಬರ್ತದ? ಮೂರು ಎಕರೆಯಷ್ಟು ಬೆಳಿತೀರ ನೀವು? 3 ಎಕರೆ ಹಾಕ್ತೀವಿ ಸರ್, 1 ಎಕರೆ ಹಾಕ್ತೀವಿ, 2 ಎಕರೆ ಹಾಕ್ತೀವಿ, ಒಟ್ಟು ಯಾವ್ದಿದ್ದ ಹಾಕತ್ತ ಅದು ಬರ್ತದೆ ಮಾಡ್ಕೊಂತೀವಿ. ಒಂದು 3 ಎಕರೆಗೆ ನೀವು ಸೂರ್ಯಕಾಂತಿ ಹಾಕಿದ್ರು ಸಹಿತ ಒಂದು 70,000-75,000 ರೂಪಾಯಿ ಖರ್ಚು ಎಷ್ಟು ತೆಗಿಬಹುದು ಇದರಲ್ಲಿ? ಒಬ್ಬರ ಗುಡಿ ಆಳು ಓಳು ಎಕರೆಗೆ ಎಷ್ಟು ಬರುತ್ತೆ ಖರ್ಚು ಐತ್ಮನ್ರಿ? ಎಕರೆಗೆ ಒಂದು 17,000 ರೂಪಾಯಿ ಖರ್ಚು ಬರ್ತದೆ. ಒಂದು 45,000 ರೂಪಾಯಿ ನೀವು ತೆಗೆದ್ರೆ ಸಹಿತ 35,000-40,000 ರೂಪಾಯಿ ನಿಮ್ಮ ಕೈಯಲ್ಲಿ ಇಂಟ್ರೆಸ್ಟ್ ಹಾಕಿದ್ವಿ ಅದನ್ನೆಲ್ಲ ತೆಗಿಬೇಕಲ್ಲ ಸರ್. ನಾವು ಮನೇಲಿ ಮಾಡೋದು ಬಿಟ್ಟು ಅದನ್ನೆಲ್ಲ ತೆಗಿಬೇಕಲ್ಲ ಸರ್. ಮತ್ತೆ ಮನೆ ರೊಕ್ಕದ ಸತಿ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಹಾಕಿ ಮಾಡಿದ್ರೆ ಅವನು ರೈತ ಬಂತು ಬೆಳೀತ ಅಂದ್ರೆ ಮತ್ತೆ ಇನ್ನೇನು ಮಾಡ್ಬೇಕು ಸರ್. ಆದ್ರೆ ಸಣ್ಣ ರೈತರಿಗೆ ಬಿತ್ತನೆ ಟೈಮಲ್ಲಿ ಹಣ ಇಲ್ಲದ ಅಂದ್ರೆ ಹೊರಗಡೆ ಬಡ್ಡಿ ಸಾಲ ಅನಿವಾರ್ಯ ಮಾಡಿರ್ತಾರೆ. ಒಂದು ದೃಷ್ಟಿಯಿಂದ ಭದ್ರತೆ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ? ನಮ್ಗೆ ತುಂಬಾ ಸಾಲ ಸೋಲ ಆಗ್ತಾ ಇದೆ, ಇದು ಅಪಾಯದಲ್ಲಿ ಇದೀವಿ ಅಂತ ಅನಿಸ್ತಾ ಇದೆಯಾ ಹೇಗೆ ನಿಮ್ಗೆ? ಸೂರ್ಯಕಾಂತಿ ಅಲ್ಲದೆ ಮತ್ತೇನ್ ಬೆಳಿತೀರಿ ಕೊಟ್ರಬರೆ? ಮೆಕ್ಕೆಜೋಳ ಸೂರ್ಯಕಾಂತಿ ಬೆಳಿತಾ ಹೋಗ್ತೀರಿ. ಈಗ ನಿಮ್ಗೆ ದನಕರುಗಳು ಎತ್ತುಗಳು ಇದಾವ ಅಥವಾ ಎಮ್ಮೆ ಹಸು ಹಸುಗಳು ಇದಾವೆ? ಹಾಲದಾವ ಸರ್, ಆಕಳ ಮಾಡ್ಕೊಂಡಿರ್ತೀವಿ, ಎತ್ತುಗಳು ಒಂದೇ ಆಕಳ ಸರ್. ಹೈನುಗಾರಿಕೆ ಏನು ವ್ಯವಹಾರವಾಗಿ ಮಾಡ್ತಾ ಇಲ್ಲ. ಈ ಕೃಷಿ ಜೊತೆಗೆ ನೀವು ಏನೇನು ಬೇರೆ ಆರ್ಥಿಕ ಚಟುವಟಿಕೆಗಳು ಇದಾವೆ? ಬಿತ್ತೋದು ಬೆಳೆಯೋದು ಇಷ್ಟು ಬಿಟ್ರೆ ಬೇರೆ ಯಾವುದೇ ಆರ್ಥಿಕ ಚಟುವಟಿಕೆಗಳು ಇಲ್ಲ ಕೃಷಿಗೆ ಸಂಬಂಧಪಟ್ಟಂಗೆ. ಈ ಮೆಕ್ಕೆಜೋಳದ ಇಳುವರಿ ಎಷ್ಟು ಬರುತ್ತೆ ನಿಮಗೆ? ಅವು ಬಿಸಿ ಮೇಲೆ ಸರ್, ಅಲ್ಲ ಈಗ ನೀವು ನೀವು ಏನ್ ಬಿತ್ತಾ ಇದ್ದೀರಿ, ಎಷ್ಟು ಬರ್ತಾ ಇದೆ ಇಳುವರಿ? ಇದಕ್ಕೆ ಒಂದು ಕ್ವಿಂಟಲ್ಗೆ ಬೆಲೆ ಏನ್ ಸಿಗುತ್ತೆ? ಎಕರೆಗೆ ಒಂದು 25,000-26,000 ರೂಪಾಯಿ ಸಿಗುತ್ತೆ. ಸೊ ಖರ್ಚು ಎಷ್ಟು ತೆಗಿಬಹುದು ನೀವು? ಮೆಕ್ಕೆಜೋಳ ಖರ್ಚು ಜಾಸ್ತಿನಾ? ಯಾಕೆ, ಏನೇನು ಖರ್ಚು? ಹಾಲಿ ಕೂಡ ಮುರ್ಸಾಕ ಹಾಕ್ಸೋದು, ಈಗ ಮಿಷನ್ ಹಾಕ್ಸೋದು, ಒಣಗ್ಸೋದು, ಅದು ಮಳೆ ಬಂದ ಪಾಟಿಂದು ಕಂಡೆ ಬಿಟ್ಟರೆ ಪಾಪ ಇದಾಗತ್ತೆ. ಅದು ಮೆಕ್ಕೆಜೋಳ ಒಣಗಿರ್ತೀವಿ ಸರ್, ಮಳೆ ಎತ್ತಿ ಅಂತ ತೆಗಿಲಿಲ್ಲಪ್ಪ ಅದು ಬಂಡಕ್ಕೆ ಹೋದಂಗೆ ಹಾಕತ್ತೆ ಸರ್, ಅದಾಗ ರೇಟ್ ಕಮ್ಮಿ ಆಕೈತಿ. ಸೊ ರೈತರು ಒಂದು ದೃಷ್ಟಿಯಿಂದ ಏನೇ ಬೆಳೆದ್ರು ಬೆಳೆಗಳನ್ನ ಸುರಕ್ಷಿತವಾಗಿ ಒಕ್ಕಣೆ ಮಾಡೋದು ಕಷ್ಟ. ಮಳೆ ಹಿಡಿದ್ಬಿಟ್ರು ಅಂದ್ರೆ ಕಷ್ಟ, ಎಲ್ಲಾದ್ರೂ ಸ್ಟಾಕ್ ಇಟ್ಕೊಳಕ್ಕೆ ಜಾಗ ಇರಲ್ಲ. ಈಗ ಅಂದ್ರೆ ನಿಮ್ಮಲ್ಲಿ ಗೋದಾಮ್ಗಳು ಇರ್ತಾವ ಸಾಮೂಹಿಕವಾಗಿ ಸ್ಟಾಕ್ ಮಾಡ್ಕೊಳ್ಳುವಂಥದ್ದು? ಆ ಥರದ್ದೇನಿಲ್ಲ. ಸೊ ಹಂಗಿದಾಗ ಏನ್ ರೇಟ್ ಸಿಗುತ್ತೆ ಆ ರೇಟ್ಗೆ ಕೊಟ್ಕೊಡ್ಬೇಕು. ಕೃಷಿಯಲ್ಲಿ ನಿಮ್ ಕುಟುಂಬದಲ್ಲಿ ಎಷ್ಟು ಜನ ತೊಡ್ಕೊಳ್ತಾರೆ? 50 ರೂಪಾಯಿ ಬೇಕು ಸರ್. ಹೌದು, ಒಂದ್ ದಿನಕ್ಕೆ. ಅದರಂತ ಒಂದು 15-20 ಪಾಟ್ ಬೇಕು ಸರ್. ಹೌದು, ಆರಕ್ಕೆ ಏಟ್ ಹಾಕತ್ತೆ ಸರ್, ಒಂದ್ 4 ದಿನಕ್ಕೆ ಏಟ್ ಹಾಕ ನೋಡ್ಸ್ಬೇಕು. ತುಂಬಾ ಖರ್ಚು ಬರ್ತದೆ ಅದ್ರದ್ದೇ. ಹಂಗೆಲ್ಲ ರೈತರು ಭಾರಿ ಕಷ್ಟ ಐತೆ ಸರ್. ಬೆಳೆದ್ರೆ ಮಾತ್ರ ರೈತರು ಉಳ್ಕೊಂತಾನ, ಮನೆಯವ್ರು ಮಾಡಿರ್ಬೇಕು, ಎತ್ತು ಬಿದ್ದು ಮಾಡಿರ್ಬೇಕು ಮನೆಯವ್ರು. ಹೌದು, ಬರೀ ಆಳಿ ಮೇಲೆ ಮಾಡಿದ ಅಷ್ಟೇ ಬೆಳೆದ ಈಚಲ್ಲಿ ಬೆಳೆದ ಬಾಗಲ್ದಾಗ ಬಂದು ಬಾಳ್ದಾಗ ಹೋಗ್ತಾನ ಆಗತ್ತೆ ಸರ್. ಓ, ಹಂಗೆ ಬಾಗಲ್ದಾಗ ಬಂದು ಬಾಂದಾಳ್ದಾಗ ಹೋಗ್ತಾನೆ. ಹೋಗ, ನಿಮ್ಮ ಪ್ರಕಾರ ಕೃಷಿಗೆ ಹೆಚ್ಚು ಜನರ ಶ್ರಮ ಬೇಕು? ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ತೊಡ್ಕೊಳ್ತೀರಿ? ನಾವು ನಾಲ್ಕು ಮಾಡ್ತೀವಿ. ಮನೆಗೆ ಒಬ್ರು ಅಡಿಗೆ ಮಾಡಬೇಕಲ್ಲ ಸರ್, ಮನೆಯವ್ರಿಗೆ ಸಗಣಿ ಕಸ ನೀರು ಇನ್ನುಳದಂಗೆ ಉಳಿದ ಹೆಣ್ಮಕ್ಳು, ಹೆಣ್ಮಕ್ಳು ಗಂಡ ಹೆಂಡತಿ ಮಕ್ಕಳನ್ನು ಎಲ್ಲರೂ ಹೋಗ್ತಾರೆ. ಹೆಣ್ಮಕ್ಳು ಏನೇನ್ ಕೆಲಸ ಜಾಸ್ತಿ ಮಾಡ್ತಾರೆ? ಕಳೆ ಕಾಸಿ, ನಾವಾಗಿ ಮತ್ತೆ ಎಣ್ಣೆ ಹೊಡೆದ್ರ ನೀರ್ ಹಾಕ್ತಾರೆ ಸರ್, ಗೊಬ್ಬರ ಹೊಡೆಯಕ್ಕೆ ಮತ್ತೆ ಗೊಬ್ಬರ ಹೊಡೆದಿನಪ್ಪ ಮತ್ತೆ ಎಲ್ಲ ಕಲ್ತಿರ್ತೀವಿ ಸರ್ ಗೊಬ್ಬರ. ನಿಮ್ಮ ಕುಟುಂಬದ ಸದಸ್ಯರಲ್ದೇನೆ ಆಳುಗಳು ಬೇಕು ನಿಮ್ಗೆ? ಬೇಕು, ಮತ್ತೆ ಈಗ ಮುರಿಯಕ್ಕ ಕಾಳು ಒಕ್ಕಲಿ ಮಾಡಕ್ಕಂತ ಬೇಕಲ್ಲ, ಬೇಕೇ ಬೇಕು. ನಿಮ್ ಗ್ರಾಮದಲ್ಲಿ ಆಳುಗಳ ಲಭ್ಯತೆ ಇದೆಯಾ? ಸಿಗ್ತಾರೆ ಸರ್, ಸಿಗ್ತಾರೆ ಸರ್, ಭಾರಿ ಡಿಮ್ಯಾಂಡ್ ಆಗತ್ತೆ ಅಂದ್ರೆ ಕೂಲಿ ಬರ ಕಮ್ಮಿ ಸಹ ಎಲ್ಲ ಗುತ್ತಿಗೆ ಜಾಸ್ತಿ. ಗುತ್ತಿಗೆ ಇಡ್ದು ಬಿಡ್ತಾರೆ? ಗುತ್ತಿಗೆ ಇಡ್ತಾರೆ, ಕಳೆ ತೆಗೆದು ಗುತ್ತಿಗೆ, ಎಲ್ಲ ಗುತ್ತಿಗೆ ಇಡ್ಕೊಂತಾರೆ. ಬಿತ್ತಕ್ಕೂ ಗುತ್ತಿಗೆ ಇಟ್ಟಿತ್ತಾರ? ಎಲ್ಲ ಸರ್ ಬಿತ್ತಂಗೆ. ಯಾವ ಯಾವ್ದಕ್ಕೆ ಗುತ್ತಿಗೆ? ಈಗ ಇವು ಕಳೆ ತನಿ ಒಕ್ಕಲಿ ಮಾಡೋದು, ಬುರಿಯೋದು, ರಾಶಿ ಮಾಡೋದು, ಅಂತವೆಲ್ಲ ಗುತ್ತಿಗೆ ಇಡಿತಾರೆ. ಎಕರೆಗೆ ಮೆಕ್ಕೆಜೋಳ ಒಕ್ಕಣೆ ಮಾಡಬೇಕು ಅಥವಾ ಕಟ್ ಮಾಡಬೇಕು ಅನ್ನೋದಾದ್ರೆ ಎಷ್ಟು ಕೊಡ್ತೀರಾ ನೀವು ಗುತ್ತಿಗೆ? ಈಗ ಅದು ಆಳಿನ ಜಾಸ್ತಿ ಆಗ ಸರ್, ಈ ಮಿಷನ್ ಬಂದ್ಬಿಟ್ಟವಲ್ಲ ಸರ್. ಓ, ಈ ಮಿಷನ್ ಬಂದ್ಬಿಟ್ಟಿದೆ. ನೀವು ಸಪ್ಪೆ ಗಿಪ್ಪೆ ಎಲ್ಲ ಪುಡಿ ಮಾಡಿ ಹಾಕ್ಬಿಡ್ತದೆ? ರಾಶಿಗೆ ಹಾಕ್ಬಿಡ್ತದೆ. ಯಾವ್ದು ಸೂಕ್ತ ನಿಮ್ಗೆ? ಇದು ಒಂದ್ ಜಾಕ ನೋಡಿದಪ್ಪ ಅಂದ್ರೆ ಇದು ಮಿಷನ್ ವಾಸಿ ಅನಿಸ್ತದೆ ಸರ್, ಈ ಆಳಿಗೆ ಉರಿದ ಈಗ ಅದು ಖರ್ಚು ಕಮ್ಮಿ ಆಗತ್ತೆ, ಜಾಸ್ತಿ ಆಗತ್ತೆ ಸರ್ ಆಳಿಂದ. ಆಳಿಂದ ಖರ್ಚು ಜಾಸ್ತಿ, ಮುರಿಬೇಕು ಸರ್, ಟ್ಯಾಕ್ಟ್ರಿಗೆ ಇರ್ಬೇಕು, ಆಮೇಲೆ ಮಿಷನ್ ಕರ್ಕೊಂಡ್ಬಂದು ಆಳಿ ಹುಡ್ಕೊಂಡು ಮತ್ತೆ ಅವಾಗ ಹಚ್ಚಬೇಕು, ಜಾಸ್ತಿ ಆಗತ್ತೆ, ಇದು ಮಿಷನ್ ಕಮ್ಮಿ ಆಗತ್ತೆ. ಸೊ ಹಂಗಾದ್ರೆ ಇದು ಸಿಗಲ್ಲ ಸರ್, ಮತ್ತೆ ಆಮೇಲೆ ಏರ್ಸಿದ್ರೆ ಅದನ್ನ ಪಟ್ಟು ಗುಂಡಿಕ್ಕೆ ಅದನ್ನ ದರಕ್ ಮಾಡ್ತೀನಿ. ಬಟ್ ಈಗ ನೀವು ನೇರವಾಗಿ ಮಿಷಿನ್ಗೆ ಹಾಕಿಸ್ಬೇಕು ಹೊಲದಲ್ಲಿ ಅನ್ನೋದಾದ್ರೆ ಅದು ಒಣಗೋವರೆಗೂ ಬಿಡಬೇಕಾಗುತ್ತೆ. ಹಂಗೆ ಪೂರ್ತಿ ಒಣಗತಾನೆ ಬಿಟ್ಟು ಮಿಷಿನ್ ಹಾಕ್ಸ್ಬೋದು, ಸೀದಾ ಬಂದು ಕಾಳು ಹೊಡೆದಿದೆ. ಮಳೆ ಗಿಳೆ ಬಂದ್ರೆ ಸಮಸ್ಯೆ ಆಗ್ತದೆ, ಹಂಗೆ ಒಣಗಿದ್ರೆ ಏನು ಸಮಸ್ಯೆ? ಪೂರ್ತಿ ಒಣಗತಾನೆ ಹಾಕಕ್ ಬರೋದು ಸರ್, ಎಷ್ಟು ಹೌದು ಹಾಕಕ್ ಬರೋಲ್ಲ, ಪೂರ ಕತ್ತರೆ ದಂಟು ಗಿಂಟು ಎಲ್ಲ ಒಣಗ್ಬೇಕಾಗ್ತದೆ. ಸೊ ಆಗ ಮಾತ್ರ ಹಾಕ್ಲಿಕ್ಕೆ ಬರ್ತದೆ. ಸೊ ಒಂದ್ ರೀತಿಯಿಂದ ಅದೇ ಬೆಟರ್ ನಿಮ್ಗೆ, ಅದೇ ಬೆಟರ್. ಆಳುಗಳಿಗೆ ಸಮಸ್ಯೆ ಆಗ್ತದೆ, ಹಿಂಗೆಲ್ಲ ಮ್ಯಾಗಡಿಗೆಲ್ಲ ಮತ್ತೆ ಪೂರ್ತಿ ಆಳಿಕೆ ಊರಿಲ್ಲ ಪಾಣಿಕೆ ಊರಿಲ್ಲ ಪೂರ ಕತ್ತರೆ ಹಂಗ ಸೀದಾ ಹಾಕ್ಸೋದು ತಗೊಂಡು ಮಿಷನ್ ಹೋಗ್ತದೆ. ಈಗ ಆಳಿನ ಕೈಯಲ್ಲಿ ಉರಿಯೋದು ಅಂದ್ರೆ ಏನು? ಆಳುಗಳು ಸಮಸ್ಯೆ ಮಾಡ್ತಾವ? ಹೇಗೆ ಭಾರಿ ಸಮಸ್ಯೆ ಮಾಡ್ತಾರೆ? ಹೆಂಗೆ ಇಲ್ಲೇನಾರು ಕೊಡ ನಮ್ ಟೈಮ್ದಲ್ಲಿ ಸಿಗಲ್ಲ ಸರ್ ಆಳು. ಇವತ್ತು ಹೋಗಕಪ್ಪ ಅಂದ್ರೆ ಏನು ಹೇಳ್ತಾನೆ ಬೇಕಪ್ಪ, ಏನ್ ಹಾಕ್ತಾನೆ ಬೇಕಪ್ಪ ಅಂತಾರೆ, ಅವರೆಲ್ಲ ನಾವು ತಡ್ಕೋಬೇಕು ಸರ್. ಈ ಕಟಾವು ಮಿಷಿನ್ಗಳು ನಿಮ್ಮಲ್ಲೆಲ್ಲ ಜಾಸ್ತಿ? ಅವ್ರು ಬಂದ್ಬಿಡ್ತಾರೆ ಸರ್, ಸೀಸನ್ ನೋಡ್ಕೊಂಡು ಬಂದ್ಬಿಡ್ತಾರೆ. ಸೊ ಒಂದ್ ರೀತಿಯಿಂದ ಕೃಷಿ ಹೆಚ್ಚು ತಾಂತ್ರಿಕತೆಗೆ ಒಳಗಾಗಿದೆ. ಯಂತ್ರಗಳು ಬೇಕೇ ಬೇಕು, ಯಂತ್ರಗಳಿದ್ರೆ ಸ್ವಲ್ಪ ರೈತರಿಗೆ ಅನುಕೂಲ, ಖರ್ಚು ಕಡಿಮೆ ಬರ್ತದೆ, ಸಕಾಲಕ್ಕೆ ಎಲ್ಲ ಕೆಲಸಗಳು ಮುಗಿದು ಹೋಗ್ತದೆ. ಒಳ್ಳೇದು ಜವಳಿ ಕೊಟ್ರಪ್ಪ ಅವರೇ, ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ